ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಎಲ್ಲ ಜಿಲ್ಲೆಗಳಲ್ಲಿ ಒಣ ಶುಭ್ರ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ತಜ್ಞವಾಣಿ. ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ರೀತಿ, ಈ ಕುರಿತಾಗಿ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಈಗ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರ ಹತ್ರ ಇವರನ್ನ ಮಾತಾಡಿಸಿ ರೈತರ ಆದಾಯವನ್ನ ದ್ವಿಗುಣ ಮಾಡುವಲ್ಲಿ ಪಶು ಸಂಗೋಪನೆಯ ಆಧುನಿಕ ತಂತ್ರಜ್ಞಾನಗಳು ಏನದವ, ಅವನ್ನೆಲ್ಲ ಯಾವ ರೀತಿ ನಮ್ಮ ರೈತರು ಅಳವಡಿಸಿಕೊಂಡ್ರ ಒಂದು ಆದಾಯವನ್ನ ದ್ವಿಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಸರಿಗ ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದಂತಹ ಒಂದು ಗುರಿ ಏನಂತಂದ್ರೆ ರೈತರ ಆದಾಯವನ್ನ ದ್ವಿಗುಣ ಆಗಬೇಕು ಅಂತೇಳಿ ಬೇರೆ ಬೇರೆ ಇಲಾಖೆಗಳ ಮುಖಾಂತರ, ಬೇರೆ ಬೇರೆ ಯೋಜನೆಗಳ ಮುಖಾಂತರ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಈ ಒಂದು ನಿಟ್ಟಿನೊಳಗ ಈ ಒಂದು ಪಶುಸಂಗೋಪನೆ ವತಿಯಿಂದ ಯಾವ್ಯಾವ ಒಂದು ಆಧುನಿಕ ತಂತ್ರಜ್ಞಾನಗಳದಾವ ಅವನ್ನ ಹಾಕೊಂಡ್ರ ನಮ್ಮ ರೈತರು ಈ ಒಂದು ಆದಾಯವನ್ನ ದ್ವಿಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಹೇಳಿಕೆ ಪ್ರಯತ್ನ ಮಾಡ್ತೀವಿ ಸರ್. ಸರ್, ಅದನ್ನೇ ಈ ತಾವು ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ರಿ. ಈ ಕೃಷಿಯ ಒಂದು ಕೃಷಿ ಮತ್ತು ಪಶುಸಂಗೋಪನೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಸರ್. ಅದನ್ನು ಬಿಟ್ಟು ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಬಂಡಿಗೆ ಎರಡು ಚಕ್ರಗಳು ಹೆಂಗಿರ್ತಾವ ಅದರಂಗನೆ ಈ ರೀತಿಯಾಗಿ ರೈತ ಒಂದು ಕೃಷಿ ಮಾಡ್ತಾ ಇದ್ದಾನೆ ಅಂದ್ರೆ ಪಶುಸಂಗೋಪನೆ ಬೇಕೇ ಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಇತ್ತೀಚಿನಗಳಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಲೇಬೇಕಾಗುತ್ತೆ. ಈ ಒಂದು ನಮ್ಮ ಪಶುಸಂಗೋಪನೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಯಾವ್ದಂತ ಹೇಳ್ಬೇಕಂದ್ರೆ ಒಂದು ಜಲ ಕೃಷಿ ಆಗಿರ್ಬೋದು, ಹೈಡ್ರೋಪೋನಿಕ್ಸ್ ಅಂತ ಕರಿತೀವಿ. ಎರಡನೇದು ಈ ಮಾಂಸದ ಕೊಡುವ ಒಪ್ಪಂದದೊಂದಿಗೆ ಮಾಂಸದ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮಾಂಸಕ್ಕಾಗಿ ಕೋಣ ಕರುಗಳ ಪಾಲನೆ ಆಗಿರ್ಬೋದು, ಹೊರಡು ಅಥವಾ ಗೊಡ್ಡೆ ಎಮ್ಮೆಗಳಾಗಿರ್ತಾವ ಅದನ್ನ ಬೆದಿಗೆ ತರಿಸಿ ಅದನ್ನ ನಾವು ಸಾಕಬಹುದು ಅಥವಾ ಇಲ್ಲದ್ರೆ ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ಈ ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿನ ಕೊರತೆ ಇರ್ತದೆ. ಹೌದು. ಅದಕ್ಕಿಂತ ಮೊದಲನೆ ನಾವು ಪ್ಲಾನ್ ಮಾಡಿಕೊಂಡು ಈ ಪಾಲಿಯೆಥಿಲೀನ್ ಬ್ಯಾಗ್ನ ಪ್ಲಾಸ್ಟಿಕ್ ಚೀಲದಲ್ಲೇನೆ ನಾವು ರಸಮೇವ ತಯಾರು ಮಾಡಿಕೊಳ್ಳೋದು. ಹೀಗೆ ಹಲವಾರು ಈ ತಂತ್ರಜ್ಞಾನಗಳು ಇರೋದ್ರಿಂದ ರೈತರು ತಾವು ಕೃಷಿಯಲ್ಲಿನೂ ಕೂಡ ಪಶುಸಂಗೋಪನೆ ತಂತ್ರಜ್ಞಾನ ಅಳವಡಿಸಿಕೊಂಡು ನಮ್ಮ ಆದಾಯವನ್ನು ದ್ವಿಗುಣಗೊಳಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅಂತಂದ್ರೆ ಸಾಕಷ್ಟು ಒಂದು ತಂತ್ರಜ್ಞಾನಗಳದಾವ, ಅದರಲ್ಲಿ ಕೆಲವೊಂದಿಷ್ಟು ಹೇಳಿದ್ರೆ ಅವನ್ನ ಅವರು ಅಳವಡಿಸಿಕೊಂಡಿದ್ದೆ ಆದ್ರೆ ತಮ್ಮ ಆದಾಯವನ್ನ ದ್ವಿಗುಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಮಾತನ್ನ ತಾವ್ ಹೇಳಿದ್ರಿ. ಈಗ ಒಂದೊಂದಾಗಿ ನೀವು ಚರ್ಚೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡೋಣ ಪಟ್ಲವ್ರೆ. ಈಗ ಮೊದಲಿಗೆ ತಾವ್ ಹೇಳಿದ್ರಿ ಜಲಕೃಷಿ ಹೈಡ್ರೋಫೋನಿಕ್ಸ್ ಅಂತ ಹೇಳಿ, ಈ ಹೈಡ್ರೋಫೋನಿಕ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಈ ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಂಡು ನಮ್ಮ ರೈತರು ಯಾವ ರೀತಿ ಒಂದು ಹೈನುಗಾರಿಕೆಗೆ ಒಂದು ಸಪೋರ್ಟ್ ಅನ್ನ ತಗೊಳ್ಬಹುದು, ಹಸಿರು ಮೇವನ್ನ ಬೆಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಂತ್ರಿ? ಒಂದು ನಾನು ಹೇಳ್ತೇನೆ ಸರ್, ಜಲಕೃಷಿ ಅಂದ್ರೆ ಏನು, ಏನು ಮಾಡಬೇಕಾ ಬೇಡ ಅಂತ ಪ್ರಶ್ನೆ ಬರ್ತದೆ ಸರ್. ಹೌದು, ಜಲಕೃಷಿ ಏನಂತಂದ್ರೆ ಪೋಷಕಾಂಶಗಳು ಮತ್ತು ಖನಿಜಾಂಶಗಳನ್ನು ಮಣ್ಣಿರಲಾರದ ನೀರಿನ ಮುಖಾಂತರ ಕೊಟ್ಟು ಮೇವಿನ ಬೆಳೆಗಳನ್ನು ಬೆಳೆಯುವುದಕ್ಕೆ ಜಲಕೃಷಿ ಎಂದು ಕರೆಯುತ್ತಾರೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೈಡ್ರೋಪೋನಿಕ್ಸ್ ಅಂತ ಕರೀತಾರೆ. ಏನಿದು ಮಣ್ಣಿರಲಾರ್ದನೆ ನಾವು ಯಾವ ರೀತಿ ಮೇವನ್ನು ಬೆಳಿಬಹುದು ಅಂತ ಒಂದು ಪ್ರಶ್ನೆ ಬರ್ತದೆ ಸರ್. ಹೌದು, ಈಗ ಇದೇ ರೀತಿಯಾಗಿನೆ ಮೇವಿನ ಬೆಳೆಗಳನ್ನ ಯಾವ ರೀತಿ ಬೆಳಿತೀವಿ, ತೋಟಗಾರಿಕೆ ಇಲಾಖೆದವರು ಕೂಡ ಈ ಕಾಯಿಪಲ್ಯಗಳನ್ನು ಕೂಡ ಬೆಳಿತಾರೆ ಈ ಮಣ್ಣಿರಲಾರ್ದನೆ ನೀರಿನ ಮುಖಾಂತರ. ಆಕ್ಚುಲಿ ಜಲಕೃಷಿಗೆ ಏನ್ ಬೇಕಾಗತ್ತೆ ಅಂತಂದ್ರೆ ಯಾವ್ಯಾವ ಬೀಜಗಳು ಸೂಕ್ತ ಅಂತ ನಾವು ತಿಳಿದುಕೊಳ್ಬೇಕಾಗತ್ತ. ಒಂದು ಇದಕ್ಕೆ ಮೆಕ್ಕೆಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಇವೆಲ್ಲ ಇದಕ್ಕೆ ಸೂಕ್ತವಾದಂತ ಮೇವಿಗಾಗಿ ಬೆಳೆಯುವಂತ ಒಂದು ಬೀಜ ತಳಿಗಳು. ಅದರಲ್ಲಿ ವಿಶೇಷವಾಗಿ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಬರೋದು ಬಯೋಮಾಸ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ನಾವು ಮೆಕ್ಕೆಜೋಳನೇ ಬೆಳೆಸಬೇಕಾಗುತ್ತೆ. ಒಂದು ಕಡಿಮೆ ಖರ್ಚು ಆಗುತ್ತದು. ಗೋಧಿ ತಗೊಂಡ್ರೆ, ನಾವು ಬಾರ್ಲಿ ಓಟ್ಸ್ ತಗೊಂಡ್ರೆ, ಅಂತವನ್ನೆಲ್ಲ ತಗೊಂಡ್ರೆ ಮೆಕ್ಕೆಜೋಳದ ಬೀಜದ ರೇಟ್ ಏನದಲ್ಲ ಕಡಿಮೆ ಇದೆ, ಮತ್ತೆ ಕ್ವಾಂಟಿಟಿ ಕೂಡ ಜಾಸ್ತಿ ಬರುತ್ತೆ. ಎಷ್ಟು ಬರ್ತದ, ಅರ್ಧ ಕೆಜಿ ಬೀಜಕ್ಕ 2.5-3 ಕೆಜಿ ಬರುತ್ತೆ. ಅಂದ್ರೆ 1 ಕೆಜಿ ನಾವು ಬೀಜನ ನಾವು ಉಪಯೋಗ ಮಾಡಿದ್ರೆ 5-6 ಕೆಜಿ ನಮಗ ಹಸಿರು ಮೇವು 10 ದಿನದಲ್ಲೇನೆ ದೊರೆಯುತ್ತದೆ. ಅದು ವಿಶೇಷ. ಹತ್ತು ದಿನದಲ್ಲೇನೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಂದ್ರೆ ರೈತರು ತಮ್ಮ ಹೊಲದಾಗೇನು 1 ಎಕರೆ ಮೆಕ್ಕೆಜೋಳ ಬೆಳಿತಾ ಇರ್ತಾನ, ಅವನಿಗೆ 65-70 ದಿನದಾಗ ನಮ್ಮ ಮೆಕ್ಕೆಜೋಳನ ನಾವು ಮೇವನ್ನ ಪಡ್ಕೊಳ್ತೇವೆ. ಅದಕ್ಕ 24 ಲಕ್ಷ ಲೀಟರ್ ನೀರ್ ಖರ್ಚಾಗತ್ತ. ನಾವು 60 ದಿನದಾಗ ನಾವೇನ್ ರೈತ ಏನ್ ಬೆಳಕಂತ 1 ಎಕರೆ ಮೆಕ್ಕೆಜೋಳದ ಮೇವು ಬೆಳಬೇಕಂತ 24 ಲಕ್ಷ ಲೀಟರ್ ನೀರ್ ಖರ್ಚಾಗತ್ತ. ಆದ್ರೆ ಕಡಿಮೆ ಜಾಗದಾಗ ಕಡಿಮೆ ಸಮಯದಲ್ಲಿ ಮತ್ತೆ ಕಡಿಮೆ ನೀರನ್ನು ಉಪಯೋಗಿಸಿಕೊಂಡು ಅಂದ್ರೆ 144,000 ಲೀಟರ್ ಇಲ್ಲಿ ನೀರ್ ಖರ್ಚಾಗತ್ತ 10 ದಿನದಾಗ. ಅದೇ ಉತ್ಕೃಷ್ಟವಾದ ಮೇವು ಮತ್ತೆ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದಂತ ಮೇವು ಹೈಡ್ರೋಪೋನಿಕ್ಸ್ ನಾಗ ನಾವು ಪಡೆದುಕೊಳ್ಳಬಹುದು. ನಮ್ಮ ರೈತರಿಗೆ ಒಂದು ವಿಚಾರ ಏನ್ ಬರುತ್ತೆ ಅಂತಂದ್ರೆ ಇದಕ್ಕೆ ಖರ್ಚು ಬಹಳ ಬರುವುದಪ್ಪ, ಜಲಕೃಷಿ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಬಹಳ ಬೇಕು ಅಂತ ಅನ್ಕೋತಾರ, ಅದಕ್ಕೆ ಏನಂತಿರ್ತಾವ? ಇಲ್ಲ, ಈ ಹೈಡ್ರೋಪೋನಿಕ್ ಸಂಬಂಧಕ್ಕಿಂತ ನಾವು ಮೊದಲು ಒಂದು 10 ವರ್ಷದ ಕೆಳಗ ನಾವು ಧಾರವಾಡ ಕೃಷಿ ಮೇಳಕ್ಕೆ ಹೋದಾಗ, ಬೆಂಗಳೂರು ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ 1.5-2 ಲಕ್ಷದ್ದು ಹೈಡ್ರೋಪೋನಿಕ್ಸ್ ಘಟಕಗಳು ಇರ್ತಾ ಇದ್ವು. ಆಮೇಲೆ ಮಣ್ಣಿರಲಾರ್ದನೆ ನೀರಿನ ಮುಖಾಂತರ ಬೆಳೀತಾ ಬಂದ ತಕ್ಷಣ ಯಾರಿಗಾದ್ರೂ ಒಂದು ನಮೂನಿ ವಿಚಿತ್ರ ಮನೋಭಾವನೆ ಮಾಡುತ್ತದೆ. ಇದೇನು ಇಷ್ಟೊಂದು 4 ಲಕ್ಷ ಖರ್ಚು ಮಾಡಿ ಮಣ್ಣಿನಲ್ಲೇನೆ ಎಲ್ಲ ಪೋಷಕಾಂಶಗಳು ಇರೋದು, ಹೌದು ಇಲ್ಲಿ ಬೆಳೀತದ ಅಂತ ಒಂದು ವಿಚಿತ್ರ ಬರ್ತದ್ದು. ಬಟ್ ಈಗ ಪ್ರಗತಿಪರ ರೈತರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಕೃಷಿ ಪಶುಸಂಗೋಪನೆ ವಿಜ್ಞಾನಿಗಳು ಚಿಂತಕರಲ್ಲಿಂದ ಏನಾಗ್ಯದ, ಈ ಹೈಡ್ರೋಪೋನಿಕ್ಸ್ ಘಟಕಗಳು ಕೈಗೆಟಕುವ ದರದಲ್ಲಿ ಅಂದ್ರೆ 25,000-30,000 ರೂಪಾಯಿದಾಗನೆ ರೈತರಿಗೆ ಸಿಗ್ತಾ ಇದೆ. ಆ 25,000-30,000 ರೂಪಾಯಿದಾಗ ಹೈಡ್ರೋಪೋನಿಕ್ಸ್ ಘಟಕ ಅಂದ್ರೆ ಹೈಡ್ರೋಪೋನಿಕ್ಸ್ ಯೂನಿಟ್ ನಾಗ 72 ಟ್ರೇಗಳು, ಟೈಮರ್, ಮತ್ತೆ ಫಾಗರ್ಸ್ಗಳು, ಮತ್ತೆ 1/2 HP ಮೋಟರ್, ಇಷ್ಟೆಲ್ಲ ಒಂದು ಸೆಟಪ್ ಒಂದು ಇರ್ತದ. ಇಲ್ಲ ಅಂತಂದ್ರೆ ರೈತರನ್ನೇ ಅದೇನ್ ದೊಡ್ಡ ಒಂದು ಫಿನೋಲೆಕ್ಸ್ ಪೈಪ್ ಇಟ್ಕೊಳ್ಬಹುದು, ಕಟ್ಟಿಗೆಗಳಿಂದ ಆಯ್ತು, ಬಯಂಬೂ ಸ್ಪ್ಲಿಂಟ್ಲಿಂದ ಆಯ್ತು, ಆದ್ರೂ ಕೂಡ ತಾವು ತಮ್ಮ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೇದೇನೆ. ಅಲ್ಲ ಸರ್, ಈಗ ನೀವು ಹೇಳಿದ್ರೆ 20,000-25,000 ಖರ್ಚು ಬರ್ತದೆ ಒಂದ್ ಘಟಕಕ್ಕೆ ಅಂದಾಜು ಅಂತ ಹೇಳಿದ್ರೆ, ಅದು ಒಂದ್ ಸಲ ಖರ್ಚು ಮಾಡಿದ್ರೆ ಒಂದೇ ಬೆಳೆ ತಗೊಳ್ಬಹುದು ಅಥವಾ 2-3 ಬೆಳೆ ಅಥವಾ 2-3 ವರ್ಷ ಮಾಡ್ಕೊಳ್ಲಿಕ್ಕೆ? ಅದು ಒಂದ್ ರೀತಿ ನಾವು ಕೋಳಿ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ತವಲ್ಲ, ಇಲ್ಲಪ್ಪ ಅಂದ್ರೆ ದನ ಕಟ್ಟಬೇಕಾದ್ರೆ ಹೈನುಗಾರಿಕೆ ಘಟಕ ಮಾಡಬೇಕಾದ್ರೆ ಶೆಡ್ ಏನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಆ ಟೈಪ್ ಇದು. ಈಗ ಅದನ್ನ ನೋಡಬೇಕಾಯ್ತು ಅಂದ್ರೆ ರೈತ ಬಂದವ್ರೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಆಯ್ತು, ಮತ್ತೆ ಒಂದು ಗೋಶಾಲಗಳಲ್ಲಿನೂ ಕೂಡ ಹೈಡ್ರೋಪೋನಿಕ್ಸ್ ಘಟಕಗಳನ್ನ ಕೂಡ ನಾವು ತಾವು ನೋಡಬಹುದು. ಅಂತಂದ್ರೆ ಒಂದ್ಸಲ ಖರ್ಚು ಮಾಡುದು, ಆಮೇಲೆ ಮುಂದೆ ಹಂಗಾದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗುದು ಅಂತ ಹೇಳಿದ್ರು. ಅದೇ ನಾನ್ ರೆಕರಿಂಗ್ ಎಕ್ಸ್ಪೆಂಡಿಚರ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ನಾವು 10 ದಿನದೊಳಗನೆ 1/2 ಕೆಜಿ ಬೀಜದಿಂದ 3 ಕೆಜಿ ನಾವು ಮೇವನ್ನು ಪಡೆಯಬಹುದು. ಹೌದಾ ಸರ್? ಇದು ಒಂದಾಯ್ತು, ಹೈಡ್ರೋಪೋನಿಕ್ಸ್ ಜಲಕೃಷಿ ಅಂತೇಳಿ. ಇನ್ನೊಂದು ತಾವ್ ಹೇಳಿದ್ರಿ ಈ ಮೋಸದ ಸಲುವಾಗಿ ಕೋಣದ ಕರುಗಳನ್ನ ಪಾಲನೆ ಮಾಡಿ ಅದು ಸಹಿತ ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಸರ್, ಇದ್ರೊಳಗೆ ಏನದ, ಹೆಂಗ್ ಲಾಭ ಮಾಡ್ಕೊಳ್ಬಹುದು ಅಂತ ರೀ? ಇದನ್ನ ಬಹಳ ಒಂದು ಗಂಭೀರ ಚಿಂತನೆ ಮಾಡ್ಬೇಕಾಗತ್ತೆ ನಾವು. ನೀವ್ ಯಾವುದೇ ಒಂದು ಹಳ್ಳಿ ಊರಿಗೆ ಹೋದ್ರ ರೈತರ ಮನೋಭಾವನೆ ನೋಡ್ರಿ ನೀವು. ರೈತರ ಮನೋಭಾವನೆ ಹೇಗಿರುತ್ತೆ ಅಂದ್ರೆ ಎಮ್ಮೆ ಕರ, ಎಮ್ಮೆ ಒಂದು ಈತಪ್ಪ ಅಂತಂದ್ರೆ ಅದು ಎಮ್ಮೆ ಕರ ಇದ್ರೆ ಹೆಣ್ಣು ಕರ ಇತ್ತಪ್ಪ ಅಂತಂದ್ರೆ ನಮ್ ಮನೆಗೆಲ್ಲ ಸಂಭ್ರಮ ಇರ್ತದೆ. ಪೇಡ ಹಂಚ್ಬಿಡ್ತಾರೆ, ಪೇಡ ಅಂತಾರೆ ಎಲ್ಲ ಮಾಡ್ತಾರ. ಯಾಕಂದ್ರೆ ಅದಕ್ಕೆ ಗಿಡದಲ್ಲಿ ಕುಡಿಸ್ತಾರೆ, ಅದಕ್ಕೆ ಎಮ್ಮೆ ಕರಕ್ಕನು ಗಿಡದಲ್ಲಿ ಕುಡಿಸ್ತಾರ. ಮತ್ತೆ ಒಂದು ತಿಂಗಳ ಎರಡು ತಿಂಗಳಾಗ ಅದಕ್ಕೆ ಜಂತಿನ ಔಷಧವನ್ನು ಹಾಕ್ತಾರ ಡಾಕ್ಟರ್ ತಲೆಗೆ ತಗೊಂಡೋಗಿ. ಮತ್ತೆ ಒಂದ್ ಐದಾರು ನಾಲ್ಕೈದು ತಿಂಗಳಾಗ ತಕ್ಷಣ ಅದಕ್ಕೆ ವ್ಯಾಕ್ಸಿನೇಷನ್ ಲಸಿಕೆಗಳನ್ನು ಮಾಡ್ತಾರ. ಅಂದ್ರೆ ಅದಕ್ಕೆ ಕಾಳಜಿ ಮಾಡ್ತಾರ. ಅದೇ ಗಂಡು ಹುಟ್ಟಿದ್ರಲ್ಲ, ಗಂಡು ಕರ ಹುಟ್ಟಿದಪ್ಪ ಅಂದ್ರೆ ಈಗ ಕ್ವಾಣಕರ ಆದ ಇದಕ್ಕೆ ಏನು ಮಾಡ್ಬೇಕಂತಂದು ನಿರುತ್ಸಾಹ. ಅಲ್ಲ ಸರ್, ಈ ನಿರುತ್ಸಾಹ ಬರ್ಲಿಕ್ಕೆ ಆ ಕಡೆ ಗಿಣದಾಲು ಅರ್ಧಕ್ಕೆ ಮರ್ದ ಕುಡಿಸೋದು, ಮೈ ತುಂಬಾ ಕೂದಲುಗಳಿಗೆಲ್ಲ ಉಣ್ಣೆ ಹಚ್ಚಿ ಬಿಟ್ಟಿರ್ತಾವ, ಏನ್ ಹಚ್ಚಿ ಬಿಟ್ಟಿರ್ತಾವ, ಒಂದ್ ತಿಂಗಳಾಗಣ ಜಂತಿನ ಔಷಧನ ಹಾಕಂಗಿಲ್ಲ, ಲಸಿಕೆನೂ ಮಾಡಿಸಂಗಿಲ್ಲ. ಅಲ್ಲ, ಈ ಮನೋಭಾವನೆ ಕಾರಣಗಳ ಏನ್ ಇರ್ಬೋದಲ್ರಿ ರೈತರ ಕಾರಣಗಳು ಅಂತಂದ್ರೆ ಎಮ್ಮೆ ಕರ ಹುಟ್ಟಿತಪ್ಪ ಅಂತಂದ್ರೆ ಮುಂದ ಅದು ಎರಡೆರಡು ವರ್ಷ ಆಗ ತಕ್ಷಣ ಮುಂದ ನನ್ನ ಮನೆಗೆ ಹೈನಾಗತ್ತ, ಕರಗಳು ಹುಟ್ಟತಾವ ಇದ್ರಲಿಂದ ಕ್ವಾಣನ ಇಟ್ಕೊಂಡ್ ನಾನೇನು ಮಾಡ್ಲದ್ರನ್ನ. ಅದು ಸರ್ ನಿಮ್ಮ ಉತ್ತರ ಏನ? ಇದು ಮೊದಲಿತ್ತು, ಈಗ ಎಲ್ಲಿ ಕ್ವಾಣಗಳನ್ನೇ ಸಿಗ್ತಾ ಇಲ್ಲ. ಈಗ ಯಾರು ಒಂದು ಕ್ವಾಣಗಳನ್ನ ಮೇಂಟೈನ್ ಮಾಡಿ ಸಾಕಿದಾರ, ತಮ್ಮನೆ ಮುಂದನೆ ಬಂದು ಊರಾಗಿದ್ದು ಎಮ್ಮೆಗಳನ್ನೆಲ್ಲ ತಗೊಂಡ್ ಬಂದು ಆ ಕ್ವಾಣ ಜೊತೆಗೆ ಅರಿಚಂಡ್ ಹೋಗ್ತಾ ಇದಾರ. ಒಂದು ಕ್ವಾಣ ಎಮ್ಮೆಗೆ ಅರಿತಪ್ಪ ಅಂದ್ರೆ 500 ರೂಪಾಯಿ ಚಾರ್ಜ್ ಮಾಡ್ತಾ ಇದಾರ. ಅದು ಇದು ಒಂದ್ ರೀತಿ ಆದಾಯ. ಅದು ಕೂಡ ಒಂದು ಕ್ವಾಣನ ಮೇಂಟೈನ್ ಮಾಡಿದ್ರೆ ಅಂತ ನುಕ್ಸಾನ ಇಲ್ಲ ಅಂತ ಒಂದ್ ಹೇಳ್ತಾ ಇದೀನಿ ಸರ್. ಇದು ಒಂದು ಆಯ್ತು, ಮತ್ ಬೇರೆ ಯಾವ ರೀತಿ ನಾವು ಲಾಭ ಮಾಡ್ಕೊಳಕ್ ಸಾಧ್ಯ ಆಗ್ತಂದ್ರೆ? ಈ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಅದು ಒಂದು ವರ್ಷದಿಂದ ಎರಡು ವರ್ಷ ತನ ನೀವು ಎಮ್ಮೆ ಕರನ್ನ ಯಾವ ರೀತಿ ಸಾಕಣೆ ಮಾಡಿದ್ರೆ ಅದನ್ನು ಕ್ವಾಣಕರನ್ನ ಜೋಪಾನ ಮಾಡ್ರಿ. ಮಾಡಿದ ಮೇಲೆ ಒಂದೂವರೆ ಎರಡು ವರ್ಷ ಅಂದ್ರೆ 150 ಕೆಜಿ ಆಯ್ತಪ್ಪ ಅಂತಂದ್ರೆ ಅದೇ 20-25 ಸಾವಿರ ರೂಪಾಯಿ ಬೆಲೆ ಬಳತದ. ಓಹೋ, 20-25 ಸಾವಿರ ರೂಪಾಯಿ ಕ್ವಾಣಕರನ್ನೇ ಹೋಗುತ್ತೀರಿ ಸರ್. ಅದು ಯಾರಿಗೆ ಮಾರಾಟ ಮಾಡ್ಬೇಕು? ಇನ್ನೊಬ್ಬ ರೈತನಿಗೆ, ಯಾರಿಗೆ ಬ್ರೀಡಿಂಗ್ ಪರ್ಪಸ್ ಗೆ ಸಂವರ್ಧನೆ ಸಲುವಾಗಿ ಯಾರು ಮಾಡ್ತಾ ಇದ್ದಾನ ಅಂತವನಿಗೆ, ಅಂತವ್ರಿಗೆ ಮಾರಾಟ ಮಾಡ್ಬೇಕು ಅಂತ. ಮತ್ತಿಲ್ಲ ನೀವೇ ನಿಮ್ಮನೆ ಇಟ್ಕೊಂಡ್ರೆ ಹೇಳಿದಾನ ನಿಮ್ಗೆ 500 ರೂಪಾಯಿ ನಡೀತಾ ಇದೀಗ. ನಮ್ಮ ಒಂದು ಮಾಳೂರ್ ಅಂತಿದೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಧೀನದಲ್ಲಿ ಅಲ್ಲಿ ಒಂದು ಓರಿ ಇದೆ. ವರ್ಷಕ್ಕೆ ಏನಿಲ್ಲಪ್ಪ ಅಂದ್ರೆ 80,000 ರೂಪಾಯಿ ಇದು ಒಂದು ಸಂವರ್ಧನೆ ಮಾಡಿದಂತ ರಿಸಿಪ್ಟನೇ ಆಗುತ್ತೆ ಅದು. ಕೃಷಿ ಸಂಶೋಧನಾ ಕೇಂದ್ರ ಮಾಳೂರ್ ಏನಿದೆ ಅದು ಉಳಿಸಿಗೆ ಪಕ್ಕದಲ್ಲಿ ಬರ್ತದ. ಅಲ್ಲಿ ಸುತ್ತಮುತ್ತ ಇರುವಂತ ಒಂದು 5-6 ಹಳ್ಳಿಗಳು ಆಕಳಗಳನ್ನೆಲ್ಲ ತಗೊಂಡ್ ಬಂದು ಅಲ್ಲಿ ಹರಿಸ್ಕೊಂಡು ಹೋಗ್ತಾರೆ. ಅಲ್ಲ ಸರ್, ಒಂದು ತಿಂಗಳಲ್ಲಿ ಒಂದು 8 ದಿನ 10 ದಿನ ಆದ್ರೂ ಈ ರೀತಿ ಹಾರಿಸ್ಕೊಳ್ಬೋದಂತರ? ಹೌದು, ಮತ್ತೆ ವಾರದಲ್ಲಿ 2-3 ಬಾರಿ, ಒಂದು ದಿನದಲ್ಲಿ 2 ಬಾರಿ ಅಥವಾ 3 ಬಾರಿ ಆರ್ತದ. ವಾರದಲ್ಲಿ ನಾವು ಒಂದು 6 ಬಾರಿ ಆದ್ರೆ ಆರ್ತಬಹುದು ನಾವು. ಓ, ಅಂತಂದ್ರೆ ಸರ್ ಗ್ಯಾಪ್ ಬಿಡ್ಬೇಕಾಗತ್ತೆ. ಒಂದ್ ಬಾರಿ ಇವತ್ತು ಬುಧವಾರ ದಿನ ಆಯ್ತಪ್ಪ ಅಂದ್ರೆ ಒಂದ್ 2 ದಿನ ಗ್ಯಾಪ್ ಬಿಡ್ಬೇಕು. ಗ್ಯಾಪ್ ಬಿಟ್ಟು ಮತ್ತೆ ಶನಿವಾರ ದಿನ ಮತ್ತೆ ಆರಿಸ್ಬೋದು. ಅಲ್ಲ ಸರ್, ಹಂಗಂದ್ರೆ ಇದೇ ಒಂದು ಗುರಿ ಇಟ್ಕೊಂಡು ನಮ್ಮ ರೈತರು ಒಂದು 5 ಕೋಣ ಅಥವಾ 6 ಕೋಣ ಸಾಕಿದ್ರೆ ಚಲೋ ಅದೇ ಆಗತ್ತಲ್ಲ ಸರ್? ಮತ್ತೆ ಅದನ್ನೇ 5 ಕೋಣ 6 ಕೋಣ ಮಾಡೋದಕ್ಕಿಂತ ನೀವು 1-2 ಅಷ್ಟೇ ಕಟ್ಟಲಿ, ಯಾಕಂದ್ರೆ ಖರ್ಚು ಬಹಳ ಬರ್ತದೆ ಅದಕ್ಕೆ. ಓಹೋ, ಯಾಕಂತಂದ್ರೆ ಈಗ ಎಮ್ಮೆಗಳದು ಈ ಸ್ಪರ್ಮೋಟೋಸೋನ ವೀರಾಣುಗಳು ಉತ್ಪಾದನೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಕೋಣಗಳಲ್ಲಿ ಉತ್ಪಾದನೆ ಮಾಡ್ಬೇಕಾಯ್ತಂತಂದ್ರೆ ಬೇರೆ ಬೇರೆ ನಾವು ಮೊಳಕೆ ಹೊಡೆದು ಉರುಳಿ ಕಾಳನ್ನ ಆಯ್ತು, ನಾವು ಶೇಂಗಾ ಹಿಂಡಿ ಅಥವಾ ಹತ್ತಿ ಕಾಳು ಹಿಂಡಿ ಆಯ್ತು, ಅವನ್ನೆಲ್ಲ ಜಾಸ್ತಿ ಕೊಡ್ಬೇಕಾಗತ್ತ. ಅಂದ್ರೆ ದಷ್ಟಪುಷ್ಟವಾಗಿ ಬೆಳೆಸಬೇಕು ಅಂದ್ರೆ ನಮ್ ಕೆಲ್ಸಕ್ಕೆ ಬರ್ತದೆ. ಅದು ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ. ಬೇಡ, ಒಂದೇ ಎಮ್ಮೆ ಕ್ವಾಣಕರನ್ನೇ ಭೇಟಿ ಮಾಡ್ರಿ ನೀವು. ಇದ್ದು ಊರಿನಾಗಲಿ ಎಮ್ಮೆಗಳೆಲ್ಲ ಅಲ್ಲಿ ಸಂತಾನೋತ್ಪತ್ತಿನ ಪ್ರಕ್ರಿಯೆ ನಡೀತಿರ್ತದೆ. ಅಂದ್ರೆ ಈ ರೀತಿಯಾಗಿ ನಾವು ಕೋಣದ ಮರಿಗಳನ್ನ ಸಾಕಾಣಿಕೆ ಮಾಡಿ ಲಾಭ ಮಾಡ್ಕೊಳ್ಬೇಕು ಅಂತ ಒಂದು ಅರ್ಥ ಆಯ್ತು ಸರ್. ಸರ್, ಇನ್ನೊಂದು ತಾವ್ ಹೇಳಿದ್ರಿ ಈ ಪಾಲಿಥಿಲಿನ್ ಚೀಲದೊಳಗ ರಸಮೇವನ್ನ ತಯಾರ ಮಾಡ್ಕೊಳ್ಬಹುದು ಅಂತೇಳಿ, ಇದು ಯಾವ ರೀತಿ ಒಂದು ಆದಾಯ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್? ನಾನು ಈಗ ನಾವು ನೋಡ್ತಾ ಇದ್ದೇವೆ ನಮ್ ಕಲಬುರಗಿ, ರಾಯಚೂರು ಇವೆಲ್ಲ ಮಳೆಯಾಶ್ರಿತ ಪ್ರದೇಶಗಳು. ನೀವು ಈ ಶಿವಮೊಗ್ಗ ನಮ್ದು ಹಾಸನ ಇದ್ದಂಗಲ್ಲ, ಮಂಗಳೂರು ಇದ್ದಂಗ. ಹೌದು, ಮಳೆಯಾಶ್ರಿತ ಪ್ರದೇಶ ಇರೋದ್ರಿಂದ ಈಗ ಒಂದು ಜನವರಿ ತಿಂಗಳಿಂದ ಜೂನ್ ತಿಂಗಳ ತನನು ಹಸಿರು ಮೇವಿನ ಕೊರತೆ ಉಂಟಾಗುತ್ತೆ. ಜನವರಿ ಒಂದು ದಾಟಿಬಿಟ್ಟ ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನನು ಅವಕ್ಕ ಬರೇ ಜೋಳದ ಕಣಿಕೆ ಮೇಲೆನೆ ಆಕಳ ಎಮ್ಮೆಗಳು ಬದುಕ್ತಾವ. ಈ ನಿಟ್ಟಿನಲ್ಲಿ ನಾನು ಹೇಳದೇನಪ್ಪ ಅಂತಂದ್ರೆ, ಹಸಿರು ಮೇವನ್ನ ಗಾಳಿ ಆಡದಾಗೆ ಒತ್ತಿ ಒತ್ತಿ ತುಂಬುವುದಕ್ಕೆ ಒಂದು ಕೊಂಡಿಯಲ್ಲಿ ಆದ್ರೂ ತುಂಬ್ರಿ, ಇಲ್ಲಪ್ಪ ಅಂದ್ರೆ ಪ್ಲಾಸ್ಟಿಕ್ ಚೀಲದಲ್ಲಿ ಆದ್ರೂ ತುಂಬ್ರಿ, ಒಟ್ಟು ಏನಾಗ್ಬೇಕಂದ್ರೆ ಆಮ್ಲಜನಕ ಇರದ ಹಾಗೆ ಒತ್ತಿ ಒತ್ತಿ ತುಂಬುವುದಕ್ಕೆ ನಾವೇನಂತ ಕರಿತೀವಿ, ರಸಮೇವು ಎಂದು ಕರೆಯುತ್ತೇವೆ. ತುಂಬಿದ ಮೇಲೆ ಏನ್ ಮಾಡ್ಬೇಕಂತಂದ್ರೆ 21 ದಿನಗಳಾದ್ಮೇಲೆ ಅಲ್ಲಿ ತೀಕ್ಷ್ಣವಾದ ಆಮ್ಲ ಇರ್ತದ, ಪಿ ಎಚ್ ಚೆಕ್ ಮಾಡಿದ್ರ ಎಸಿಡಿಕ್ ಪಿ ಎಚ್ ಇರ್ತದ, ಆಮೇಲೆ ಹಣ್ಣಿನ ವಾಸನೆ ಬರ್ತಾ ಇರ್ತದ. ಇದು ಏನಂತ ಬಂದ್ರೆ ಸುಗಂಧ ವಾಸನೆ ಬರ್ತದ, ಮಾವಿನ ಹಣ್ಣಿನ ವಾಸನೆ ಬರ್ತದೆ, ಅದೇ ಟೈಪ್ ವಾಸನೆ ಬರ್ತಾ, ಅದು ಏನಾಗುತ್ತೆ ಅಂತಂದ್ರೆ ಒಳ್ಳೆಯ ರಸಮೇವಿನ ಗುಣಲಕ್ಷಣಗಳು. ಅದ್ರೊಳಗೆ ಆಮ್ಲಜನಕ ಗಾಳಿ ಆಡಿತ್ತಪ್ಪ ಅಂತಂದ್ರೆ ನಾವು ಮಾಡುವಂತ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂದ್ರೆ ಬೂಸ್ಟ್ ಬಂದ್ಬಿಟ್ಟಿರ್ತದ, ಬ್ರೌನ್ ಕಲರ್ ಬೂಸ್ಟ್ ಬಂದ್ಬಿಟ್ಟಿರ್ತದೆ, ಅದ್ರ ನಾವು ತೆಗೆದಾಕ್ಬೇಕಾಗತ್ತೆ, ಕ್ವಾಂಟಿಟಿ ಕಡಿಮೆ ಆಗುತ್ತೆ. ನಾನು ಯಾಕೆ ಇದು ಪಾಲಿಥಿನ್ ಚೀಲದಲ್ಲೇ ಅಂತ ಹೇಳಿದ್ನಪ್ಪ ಅಂದ್ರೆ, 5-6 ವರ್ಷದ ಕೆಳಗೆ ಏನಿತ್ತು ಅಂತಂದ್ರೆ ನಾವು ಗುಂಡಿ ತೋಡ್ಬೇಕಾಗಿತ್ತು, 4 ಫೀಟ್ ಉದ್ದ ಅಗಲ ಮತ್ತೆ ಹಾಳನ್ನು ತೋಡಿ ಅದರಲ್ಲಿ ನಾವು ಹಸಿರು ಮೇವನ್ನ ಹಾಕಿ ತೊಳೆದು ತೊಳೆದು ತೊಳೆದು ನಾವು ರಸ ಮೇವನ್ನು ತಯಾರು ಮಾಡ್ತಾ ಇದ್ವಿ. ಬಟ್ ಈಗೇನಾಗ್ತಾ ಇದೆ ಅಂದ್ರೆ ಈ ಆಳುಗಳ ಸಮಸ್ಯೆ ಜಾಸ್ತಿ ಇದೆ ಕೃಷಿಯಲ್ಲಿ. ಬಟ್ ಅದು ಲೆಬೋರಿಯಸ್ ಪ್ರಾಸೆಸ್, ಒಂದೇ ದಿನದಾಗನೆ ನಾವು ತುಂಬಬೇಕಂತಂದ್ರನ ಕಟ್ ಮಾಡಿ ತುಂಬಕಂದ್ರೆ ಆಗಂಗಿಲ್ಲ. ಮತ್ತೆ ಮ್ಯಾಕ್ಸಿಮಮ್ ನಮ್ಮ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಫಾರ್ಮರ್ಸ್ ಏನಿರ್ತಾರಲ್ಲ, ಅವ್ ಎರಡು ಆಕಳ ಮೂರು ಆಕಳ ನಾಲ್ಕು ಆಕಳ ಕಟ್ಟಿದಾಗ ಹುಂಡಿಯಲ್ಲಿ ತುಂಬುವಂತ ರಸ ಮೇವನ್ನ ಅಷ್ಟು ನಮಗೆ ಬೇಕಾಗಂಗಿಲ್ಲ. ಈ ರೀತಿಯಾಗಿ 1 meter into 1 meter into 1.2 meter ಇರುವಂತಹ ಪಾಲಿಥಿನ್ ಬ್ಯಾಗ್ಗಳು ಮಾರುಕಟ್ಟೆಯಲ್ಲಿ 700 rupees ಸಿಗ್ತಾವ. ಅಂತ ಬ್ಯಾಗಿನಲ್ಲಿ ನಾವೇನಾದ್ರೂ ರಸಮೇವನ್ನು ಮಾಡಿಕೊಂಡ್ರೆ 1 ton ಸೈಲೇಜ್ ನಮ್ಮ ರಸಮೇವು ದೊರೀತಾ ಇದೆ. ಎಷ್ಟು ದಿನದಲ್ಲಿ? 21 ದಿನದಿಂದ 1 ತಿಂಗಳದೊಳಗನೆ 1 ton ಸೈಲೇಜ್ ದೊರೀತಾ ಇದೆ. ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳದಾಗ ನಾವು ಮೆಕ್ಕೆಜೋಳ ಬೆಳೆದನ್ನ ತುಂಬ ಒತ್ತಿ ಒತ್ತಿ ಈ ಪ್ಲಾಸ್ಟಿಕ್ ಚೀಲದ ತುಂಬಿಡಬೇಕು. ತುಂಬಿಟ್ಟ ಮೇಲೆ ನೆಕ್ಸ್ಟ್ ನಾವು ಬೇಸಿಗೆದಿಂದ ಫೆಬ್ರವರಿ ತಿಂಗಳಿಂದ ಜೂನ್ ತಿಂಗಳ ತನ ಹಸಿರು ಮೇವಿನ ಕೊರತೆ ಏನಿರ್ತದೆ ಅಂತ ಸಮಯದಲ್ಲಿ ಉಪಯೋಗ ಮಾಡ್ಕೊಂತ. ಇದು ಒಂದು ಪದ್ಧತಿ ಅಂತಂದಂಗ ಸರ್. ಈಗ ಸರ್ ಇನ್ನೊಂದು ಆಗಲೇ ಹೇಳಿದ್ರಿ ಏನು ಅಂತಂದ್ರೆ ಬೇಸಿಗೆ ಒಳಗ ಸರಳವಾಗಿ ಎಲ್ಲಾ ಹೈನುಗಾರರಿಗೆ ಒಂದು ಸಮಸ್ಯೆ ಆಗೋದಂತಂದ್ರೆ ಹಸಿರು ಮೇವಿನ ಕೊರತೆ. ಹಸಿರು ಮೇವು ಸಿಗೋದಿಲ್ಲ, ಅದು ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಂತೂ ಇದು ಬಹಳಷ್ಟು ಸಮಸ್ಯೆ ಇರುವಂತದ್ದು. ಅದಕ್ಕೆ ತಾವು ಒಂದು ಮಾತು ಹೇಳಿದ್ರಿ, ಇದು ಮೇವಿನ ಕೆಫ್ಟೇರಿಯಾ ಅಥವಾ ಮೇವಿನ ಬ್ಯಾಂಕು ಅಂತ ಹೇಳಿ, ಇದು ಏನಂತ ಸರ್, ಇದು ಹೆಂಗ್ ಮಾಡ್ಕೊಳ್ಬೇಕು ನಮ್ರಿ? ಹೌದು, ಕಲಬುರಗಿಯಲ್ಲಿ ಪ್ರಾಣಿ ವಿಜ್ಞಾನಿ ಇರೋದ್ರಿಂದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು ವರ್ಷಗಳಿಂದ ನೋಡ್ತಾ ಇರ್ತೀನಿ. ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ ಮೊದ್ಲು ಆಕಳ ತಂದ್ಬಿಡ್ತಾರ, ಕುರಿ ಮಾಡ್ಬೇಕಂದ್ರೆ ಮೊದ್ಲು ಒಂದು ಕುರಿ ಒಂದು 50 ಕುರಿ ತಂದ್ಬಿಡೋದು, ಆಕಳ ಎಮ್ಮೆ ಮಾಡ್ಬೇಕಂದ್ರೆ ಒಂದು 10 ಎಮ್ಮೆನ 10 ಆಕಳಗಳನ್ನ ಸಾಂಗ್ಲಿದಿಂದ ಹಿಡ್ಕಾಯ್ತು ಇಲ್ಲಪ್ಪ ಪಂಜಾಬ್ಲಿಂದ ಎಮ್ಮೆಗಳನ್ನ ತಂದ್ಬಿಡೋದು ಅಂತವೆಲ್ಲ ಮಾಡ್ತಾರೆ. ಇದು ಬಹಳ ದೊಡ್ಡ ತಪ್ಪು. ನೀವೇನ್ ಮಾಡ್ಬೇಕಂದ್ರೆ ಆಕಳ ಎಮ್ಮೆ ಸಾಕಬೇಕಾಯ್ತು, ಕುರಿ ಆಡುಗಳನ್ನ ಸಾಕಬೇಕಂದ್ರೆ 3 ತಿಂಗಳ ಮೊದ್ಲೇ ನಾವು ಮೇವನ್ನ ಬೆಳಕಬೇಕಾಗುತ್ತೆ ನಮ್ಮ ಹೊಲದಲ್ಲಿ. ಒಂದು ಪ್ಲಾನಿಂಗ್ ಇದು. ಏನ್ ಮಾಡ್ಬೇಕಾಗತ್ತಂದ್ರೆ ಮೇವಿನ ಕೆಫ್ಟೇರಿಯಾ ಅಂತಂದ್ರೆ 1 acre ಹೊಲದಾಗ ವಿವಿಧ 3-4 ತಳಿಯ ಮೇವಿನ ಬೆಳೆಗಳನ್ನು ನಾವು ಮೇವಿನ ಕೆಫ್ಟೇರಿಯಾ ಅಥವಾ ಬ್ಯಾಂಕ್ ಎಂದು ಕರಿತೀವಿ. ಯಾಕೆ ಹಂಗ್ ಮಾಡ್ಬೇಕು? ಈಗ ಉದಾಹರಣೆಗೆ ಹಸಿರು ಮೇವು ಆಗ್ತಾ ಇದೀನಿ ಡಾಕ್ಟ್ರೆ, ಆದ್ರೂ ಕೂಡ ನನ್ನ ಹಾಲಿನಾಗ ಜಿಡ್ಡಿನ ಅಂಶ ಬರ್ತಾ ಇಲ್ಲ, ಫ್ಯಾಟ್ ಬರ್ತಾ ಇಲ್ಲ ಅಂತ ರೈತರ ಕಂಪ್ಲೇಂಟ್. ಯಾಕೆ ಬರ್ತಾ ಇಲ್ಲಪ್ಪ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ, ರೈತರು ಏನ್ ಮಾಡ್ತಾ ಇರೋದಪ್ಪ ಅಂದ್ರೆ ಹಸಿರು ಹುಲ್ಲ ಮತ್ತೆ ಕ್ಷಣನೆ ಸರ್ಕಾರಿ ಹುಲ್ಲ ಹೈಬ್ರಿಡ್ ನೇಪಿರ ಹುಲ್ಲ ಆಗ್ತಾ ಇರ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಕುದುರೆ ಮೆಂತೆ ಪ್ರೋಟೀನಿಷಿಯಸ್ ವಾಟರ್ ಲೆಗ್ಯುಮಿನಸ್ ವಾಟರ್ ಪ್ರೋಟೀನ್ ಇದ್ದಂತ ಅಂಶನ್ನ ಹಾಕ್ಬೇಕಾಗ್ತದೆ. ಹೈಬ್ರಿಡ್ ನೇಪಿಯರ್ ಹಾಲಿನ ಇಳುವರಿನ ಜಾಸ್ತಿ ಮಾಡ್ತದ, ಬಟ್ ಒಳಗಡೆ ಜಿಡ್ಡಿನ ಅಂಶ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕಂದ್ರೆ ಹಾಲಿನಾಗ ಕುದುರೆ ಮೆಂತೆ ದಿನಕ್ಕ 1 ಎಮ್ಗೆ ಅಥವಾ 1 ಆಕಳಕ್ಕೆ 5 kg ತಿನ್ನಿಸ್ಲೇಬೇಕು. ತಿನ್ನಿಸಿದಾಗ ಮಾತ್ರ ಅದು ಫ್ಯಾಟ್ ಪರ್ಸೆಂಟೇಜ್ ಹಾಲಿನಾಗ ಜಾಸ್ತಿ. ಈ ರೀತಿಯಾಗಿ ನಾವು 1 acre ಹೊಲದಾಗ ನಾವು ಮೇವಿನ ಕೆಫ್ಟೇರಿ ನಾವು ಆಕಳ ಎಮ್ಮೆ ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ 3 ತಿಂಗಳ ಮೊದ್ಲೇ 1 acre ಹೊಲದಾಗ 6 ಆಕಳ ಸಾಕಬೇಕಾಗಿತ್ತು, 6 ಎಮ್ಮೆ ಸಾಕಬೇಕಾಗಿತ್ತು ಅಥವಾ 20 ಕುರಿ ಅಥವಾ 20 ಆಡು ಸಾಕಬೇಕಾಗಿತ್ತಪ್ಪ ಅಂದ್ರೆ 1 acre ನಾವು ಮೇವು ಬೆಳೆಸ್ಕೋಬೇಕಾಗ. ಆ 1 acreದಾಗ 3-4 ಮೇವಿನ ಬೆಳೆಗಳು ಅಂದ್ರೆ ಏನು? 1.5 acre ಹೈಬ್ರಿಡ್ ನೇಪಿಯರ್, ಇನ್ನ 1/4 acre ಮೆಕ್ಕೆಜೋಳ, ಇನ್ನ 1/4 acre ಏನಾಗುತ್ತ ಈ ಲೂಸರ್ನೆ ಅಥವಾ ವೆಡ್ಜ್ ಲೂಸರ್ನೆ ಬೆಳಕಬೇಕು. ಕುರಿ ಆಡುಗಳನ್ನ ಸಾಕಿದ್ರೆ ಏನ್ ಮಾಡ್ಬೇಕಂದ್ರೆ ಬದುಗಳ ಮೇಲೇನು ಕೂಡ ಮೇವಿನ ಗಿಡ ಮರಗಳನ್ನ ಹಚ್ಚಬೇಕು. ಯಾವ ಚಸ್ಬೇನಿಯ ಗಿಡ ಅಂತ ಬರ್ತದೆ, ಚಗಜೆ ಗಿಡ ಅಂತ ಬರ್ತದೆ, ಹೌದು ಸುಬಾಬುಲ್ ಗಿಡ ಅಂತ ಬರ್ತದೆ, ಗ್ಲೈರಿಸಿಡಿ ಅಂತ ಗೊಬ್ಬರದ ಗಿಡಗಳು ಬರ್ತಾವ, ಅವನ್ನ ಹಚ್ಚಿಕೊಂಡ್ರು ಕೂಡ ಈ ಕುರಿ ಆಡುಗಳಿಗೆ ಬಹಳ ಸೂಕ್ತ. ಹರಿಜಾಲಿ ಗಿಡಗಳಂತರೂ ನಾವು ನೋಡ್ತಾ ಇದೀವಿ, ಅದು ಕೂಡ ಬಹಳ ಸೂಕ್ತವಾದಂತ ಮೇವು. ಇಲ್ಲಿ ಬದು ಬಾಂಡ್ ಸ್ಟೆಬಿಲೈಸರ್ ಮೇವಿನ ಬೆಳೆ ಯಾವ್ದಪ್ಪ ಅಂದ್ರೆ ಸ್ಟೈಲೋಜಾಂಥಸ್ ಅಂತ ನಾವು ಕರಿತೀವಿ. ಸ್ಟೈಲೋಜಾಂಥಸ್ ಬೆಳೆದ್ರು ಬಹಳ ಅಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಒಂದು ಮೇವಿನ ಕೆಫ್ಟೇರಿಯನ್ನ ನಾವು ಸ್ಥಾಪನೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಅಂತ ತಾವು ಹೇಳಿದ್ದೀರಿ. ಇನ್ನ ಈ ಕುರಿ ಕೋಳಿ ಸಾಕಾಣಿಕೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡುವಂತದ್ದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ರಿ ಸರ್. ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಆಡೋ ಸಾಕಾಣಿಕೆ ಒಂದು ಹೊಸ ತಂತ್ರಜ್ಞಾನ, ನವೀನ ತಂತ್ರಜ್ಞಾನ. ಅದರಲ್ಲಿ ನಾವು ಪಾಲಿಸಬೇಕಾಗಿದ್ದೇನಪ್ಪ ಅಂದ್ರೆ ಮರಿ ಕೊಬ್ಬಿಸುವಿಕೆ ತಂತ್ರಜ್ಞಾನ. ಗಂಡು ಕುರಿ ಮರಿ ಅಥವಾ ಗಂಡು ಆಡಿನ ಮರಿ ಕೊಬ್ಬಿಸುವಿಕೆ ಏನಿದು? ಒಂದು ನಾವು ನೋಡ್ತಾ ಇದೀವೇನಪ್ಪ ಅಂತಂದ್ರೆ ಈ 3 ತಿಂಗಳದ್ದು ಗಂಡು ಕುರಿ ನಮ್ಮಲ್ಲೇನೆ ಉಸ್ಮಾನಾಬಾದಿ ಆಡಿದವ, ಗಂಡು ಉಸ್ಮಾನಾಬಾದಿ ಆಡುಗಳನ್ನ 3 ತಿಂಗಳು ಅಥವಾ 4 ತಿಂಗಳಿದ್ದಾಗ ಅವು ಎಷ್ಟಿರ್ತಾವ? 11 kg ಇರ್ತಾವ, 11 kg 12 kg ಅಂತ ಗಂಡು ಆಡು ಮರಿಗಳನ್ನ ತಗೊಂಡ ಬಂದು ನಾವು 6 ತಿಂಗಳ ವೈಜ್ಞಾನಿಕವಾಗಿ ಸಾಕು. ಒಂದು ದಿನಕ್ಕೆ 150 grams ನಾವು ವೈಜ್ಞಾನಿಕವಾಗಿ ಸಾಕಿದಾಗ ಅವಕ್ಕೆ ಟೈಮ್ಲಿ ಡಿವರ್ಮಿಂಗ್, ನಾವು ಜಂತುನಾಶಕ ಔಷಧಿಗಳು ವ್ಯಾಕ್ಸಿನೇಷನ್ ಮಾಡಿಸೋದು, ಆಮೇಲೆ ಮೇವು ಕೊಡ್ತಾ ಇರೋದು, ಹಸಿರು ಮೇವು ಒಣ ಮೇವು ಅದ್ರ ಜೊತೆಗೆ ಈ ಕಾನ್ಸಂಟ್ರೇಟ್ ಫೀಡ್ ಅಂತೀವಿ ಸಮತೋಲನ ಪಶು ಆಹಾರ ಅದನ್ನು ಕೊಟ್ಟಾಗ 100 grams ಪಶು ಆಹಾರ 4 ತಿಂಗಳು ಗಂಡು ಕುರಿ ಬರಿ ಕೊಟ್ಟಾಗ 6 ತಿಂಗಳಾದ್ಮೇಲೆ 11 kg ಇದ್ದಂತ ಉಸ್ಮಾನಾಬಾದಿ ಗಂಡು ಆಡು ಎಷ್ಟು ಬೆಳೆದಿರ್ತಪ್ಪ ಅಂದ್ರೆ 24 kg 6 ತಿಂಗಳದ ಬೆಳೆದಿರ್ತದೆ. ಮತ್ತೆ 11 kg ಅಂದ್ರೆ ಸರ್ವೇ ಸಾಮಾನ್ಯವಾಗಿ 37-38 kg 9-10 ತಿಂಗಳದಾಗ ಉಸ್ಮಾನಾಬಾದ್ ಗಂಡಾಡ ತೂಕವನ್ನ ಪಡೆದಿರ್ತದೆ. ನಾವು ಎಷ್ಟು ಖರ್ಚು ಮಾಡಿರ್ತೀವಿ ಇದನ್ನೆಲ್ಲ ನಿವ್ವಳ ಲಾಭ, ನಾವು ಒಂದು ಎಕನಾಮಿಕ್ಸ್ ನಾವು ಕೆಳಗೆ ಆರ್ಥಿಕತೆ ನಾವು ಲೆಕ್ಕಾಚಾರ ಮಾಡಿದ್ರೆ ಒಂದು ಕುರಿಗೆ ಇಲ್ಲಿಂದ ಗಂಡು ಕುರಿ ಮರಿಲಿಂದ 6-7 ತಿಂಗಳದಾಗನೆ ನಾವು 1,500 ರೂಪಾಯಿ ನಿವ್ವಳ ಲಾಭ ನಮಗೆ ದೊರೀತು. ನಾವೊಂದು ಅದೇ ಒಂದು 10 ಗಂಡು ಕುರಿ ಗಂಡು ಆಡುಗಳನ್ನು ಸಾಕಿದ್ದೇವಪ್ಪ ಅಂತಂದ್ರೆ 10-15,000 ರೂಪಾಯಿ, 100 ಕುರಿ ಸಾಕಿದ್ರೆ 10,00,000 ಆಯ್ತು. ಇದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ನಿವ್ವಳ ಲಾಭ ಎಲ್ಲಾ ಖರ್ಚು ತೆಗೆದು ನಮ್ಗೆ ಲಾಭ ಎಷ್ಟು ಉಳಿತಪ್ಪ ಅಂದ್ರೆ 6-7 ತಿಂಗಳದಾಗ 1,000-1,500 ಲಾಭ ಉಳಿತು. ಕುರಿ ಸಾಕಬೇಕಾಯ್ತಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ಕುರ್ಪೂರ್ ಭಾಗದಾಗ ಇರೋಂತ ಯಾವ್ದು ಕುರಿಯಪ್ಪ ಅಂತಂದ್ರೆ ಕೆಂಗೂರಿ ಕುರಿ ಅಂತ ಕೆಂಪು ಕುರಿ ಬರ್ತದೆ, ಅದನ್ನು ಸಾಕಿದ್ರು ಕೂಡ ಬಹಳ ಯೋಗ್ಯನೆ. ಅದನ್ನು ಕೂಡ ತೂಕ ಜಾಸ್ತಿ ಇರ್ತದ, 3 ತಿಂಗಳದಾಗನೆ 18 kg ತೂಕ ಪಡಿತದ. 3-4 ತಿಂಗಳದಾಗ 18 kg ತೂಕ ಇರ್ತದೆ. ಯಾವುದು ಕೆಂಗೂರಿ ಕುರಿ, ಅದನ್ನು ಕೂಡ ನಾವು ಬಳಸಿಕೊಂಡು ಅದು 40-42 kg ಆಗಿರ್ತದೆ 9 ತಿಂಗಳದಾಗ. ಅದನ್ನು ಕೂಡ ನಾವು ನಮ್ಮ ಭಾಗದಲ್ಲಿರುವಂತಹ ಕುರಿಗಳಿಂದನೆ ಗಂಡು ಕುರಿ ಮರಿ ಕಪ್ಪಿಸುವಿಕೆ ಗಂಡು ಆಡು ಮರಿ ಕಪ್ಪಿಸುವಿಕೆ ತಂತ್ರಜ್ಞಾನ ಬಳಸಿಕೊಂಡ್ರೆ ಕೃಷಿ ಜೊತೆಗೆ ನಾವು ಡಬಲ್ ಇನ್ಕಮ್ ಆದಾಯ ದ್ವಿಗುಣಗೊಳಿಸಬಹುದು ಅಂತ ರೈತರಲ್ಲಿ ನಾನು ತಿಳಿಸಿಕೊಳ್ಳುತ್ತೇನೆ. ಸರ್, ಇನ್ನೊಂದು ಹೇಳ್ತಾವು ಕೊಡಕೊಳ್ಳುವ ಒಡಂಬಡಿಕೆಯೊಂದಿಗೆ ಮೋಸದ ಕೋಳಿ ಸಾಕಾಣಿಕೆ ಮಾಡೋದು ಅಂತ, ಇದು ಯಾವ ರೀತಿ ಅಂತ? ಗುಲ್ಬರ್ಗಾದಲ್ಲಿ 8-8.5 lakh ಜನಸಂಖ್ಯೆ ಇದೆ ನಮ್ ಗುಲ್ಬರ್ಗದ್ದೇನೆ, ಕಲಬುರ್ಗಿದೇನೆ. ಬಹಳ ಒಂದು ಅದರಲ್ಲಿ 40-50% ಮಾಂಸಾಹಾರಿಗಳನ್ನ ಇದಾರೆ, ಯಾಕಂದ್ರೆ ಪಾಪ್ಯುಲೇಷನ್ ಅಷ್ಟೇ ಇದೆ, ಎಲ್ಲರೂ ತಿಂತಾ ಇದ್ದಾರೆ. ಬಟ್ ಆದ್ರನಾಲಿ ನಮ್ಮ ಕಲಬುರ್ಗಿ ಸುತ್ತಮುತ್ತ ಈ ಮಾಂಸದ ಕೋಳಿ ಸಾಕುವವರು ಬಹಳ ಕಡಿಮೆ. ನಮ್ಮಲ್ಲಿ ದಿನ ಎಲ್ಲಿ ಕೋಳಿಗಳು ಎಲ್ಲಿಂದ ಬರ್ತಾವಪ್ಪ ಅಂದ್ರೆ ಹೈದರಾಬಾದ್ ನಿಂದ ಆಯ್ತು, ಸೊಲ್ಲಾಪುರ್ಲಿಂದ ಆಯ್ತು, ಮತ್ತೆ ಬೀದರ್ ಮತ್ತೆ ಅದು ದಾಟಿದ ಮೇಲೆ ಅಲ್ಲಿ ಉಮ್ರಾಬಾದ್ ಹೈದರಾಬಾದ್ ರೋಡ್ ನಿಂದ ಅಲ್ಲಿಂದ ಕೂಡ ಕೋಳಿಗಳು ನಮ್ ಗುಲ್ಬರ್ಗಕ್ಕೆ ಬರ್ತಾ ಇದೆ. ಅದಕ್ಕೆ ಯಾಕೆ ನಾವು ರೈತರನ್ನ ವಿಚಾರ ಮಾಡಿದಾಗ ಏನಿಸ್ತದೆ, ಅವ್ರೇನ್ ಹೇಳ್ತಾ ಇದ್ರೆ ಸರ್ ನಮ್ ಬಿಸಿಲು ಜಾಸ್ತಿ ಇದೆ ಮತ್ತೆ ಮಾರುಕಟ್ಟೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಮಾರುಕಟ್ಟೆ ಮೇನ್ ಸಮಸ್ಯೆ. ಅದಕ್ಕೆ ಈ ನಮ್ ಜಮಖಂಡಿ ರಾಯಭಾಗ ನಿಪ್ಪಾಣಿ ಭಾಗದಾಗ ಅಲ್ಲಿ ರೈತರು ಏನಪ್ಪ ಅಂತಂದ್ರೆ ಇದು ಕೊಡುಕೊಳ್ಳುವಿಕೆ ಮಾಂಸದ ಕೋಳಿ ಸಾಕಾಣಿಕೆ ಪದ್ಧತಿಯನ್ನ ಅಳವಡಿಸ್ತಾರೆ. ಅದು ಹೆಂಗಂತ್ರಿ? ಬರು ಒಪ್ಪಂದ ಅಂತ ನಾವು ಕರಿತೀವಿ. ಒಂದು ಸುಗುಣ ಹೆಚ್ಚರಿ ಸಾವಿರ ಆಗಿರ್ಬೋದು, ಒಂದು ರಿಲಯನ್ಸ್ ಹೆಚ್ಚರಿ ಸಾವಿರ, ಕಂಪನಿ ಜೊತೆಗೆ ರೈತರ ಅಗ್ರಿಮೆಂಟ್, ಕಂಪನಿಯ ಮನೆಯಲ್ಲ ರೈತನಿಗೆ ಅಂಜಿ ಬಂದ್ಬಿಡ್ತದೆ. ಇದು ಕಂಪನಿ ಅಂತಂದ್ರೆ ಏನಂತಂದ್ರೆ ಒಂದು ಅಗ್ರಿಮೆಂಟ್ ಇದೆ. ಏನ್ ಅಗ್ರಿಮೆಂಟ್ ಮಾಡ್ಕೊಂತಾರ, ರೈತರದು ಶೆಡ್ ಅಂದ್ರೆ ಕೋಳಿ ಮನೆ, ಅದ್ರ ಜೊತೆಗೆ ಉಪಕರಣಗಳು, ಫೀಡರ್ಸ್, ವಾಟರ್ಸ್, ಎಲೆಕ್ಟ್ರಿಸಿಟಿ, ಆಮೇಲೆ ಅವ್ನು ದುಡಿಯುವಂತ ಒಂದು ಸಾಮರ್ಥ್ಯ, ಲೇಬರ್ಸ್ ಎಲ್ಲ ಏನಪ್ಪಾ ಅಂದ್ರೆ ರೈತಂದೇನೆ. ಆದ್ರೆ ಕಂಪನಿದವ್ರದ್ದು ಏನ್ ಕೊಡ್ತಾರ, ಕೋಳಿ ಕೊಡ್ತಾರ, ಆಮೇಲೆ ಫೀಡ್ ಕೊಡ್ತಾರ, ಕೋಳಿ ಫೀಡ್, ಆಮೇಲೆ ವ್ಯಾಕ್ಸಿನೇಷನ್ ಟೈಮ್ಲಿ ಟೈಮ್ಲಿ ಬಂದು ಯಾವ್ದಕ್ ಮಾಡ್ಬೇಕಂತಂದ್ರೆ ಅದ್ ಮೆಡಿಸನ್ಸ್ ಗಳು ಯಾವಾಗ ಯಾವಾಗ ಹಾಕ್ಬೇಕಂತ ಅವನ್ನೆಲ್ಲ ಮೆಡಿಸನ್ಸ್ ವ್ಯಾಕ್ಸಿನ್ಸ್ ಎಲ್ಲ ಕೊಟ್ಬಿಟ್ಟಿರ್ತ. ಏನೇನ್ ಅಡ್ವಾಂಟೇಜ್ ಅಪ್ಪ ಅಂದ್ರೆ ಕೋಳಿ ಕೊಡೋದಕ್ಕಿಂತ ಮುಂಚೆನೆ ಕಂಪನಿಜವ್ರ ಜೊತೆಗೆ ಅಗ್ರಿಮೆಂಟ್ ಆಗಿಬಿಟ್ಟಿರ್ತಾರೆ. ನಿಮ್ದು 42 ದಿನ ಆಗುತ್ತೆ, 6 ವಾರ ಅಷ್ಟೇ ಸಾಕಿದ್ದು ಹೌದು, ಕೋಳಿ ಎಷ್ಟು ದಿನ ಸಾಕ್ತಾರಪ್ಪ ಅಂದ್ರೆ 6 ವಾರ ಅಷ್ಟೇ. 6 ವಾರ ಸಾಕಿದ ಮೇಲೆ ನಾನು ಇಷ್ಟು ನಾನು 1 kg ದೇಹದ ತೂಕಕ್ಕ ಏನು ಕೋಳಿ ಏನಿರ್ತದ ನಾನು ತಗೊಂಡು ಹೋಗ್ಬಿಡ್ತೇನೆ. ಅಂದ್ರೆ ಮೊದಲೇ ಒಂದು ರೇಟ್ ಅಗ್ರಿಮೆಂಟ್ ಆಗಿಬಿಡ್ತದೆ, ಮೊದಲೇ ರೇಟ್ ಅಗ್ರಿಮೆಂಟ್ ಆಗಿಬಿಟ್ಟಿರ್ತದ. ಅದು ಸಂಬಂಧ ಇಲ್ಲ ರೈತನ ಜೊತೆಗೆ, ಅವ್ರು ಯಾರು ಕಂಪನಿ ಜೊತೆ ಜೊತೆಗೆ ಆಯ್ತು ಇಲ್ಲಪ್ಪ ಅಂದ್ರೆ ರೋಡ್ ನಾಗ ಹೋಗಿ ನಾವು ಕೋಳಿ ಶಾಪ್ ನ ಜೊತೆ ಗುಡ್ಡಾಡೋದು ಸಂಬಂಧನೇ ಬಿಡ್ತಾರೆ. ಅವನು ಬಂದು ಅಲ್ಲೇ ತನ್ನ ಗಾಡಿ ತಗೊಂಡು ಬಂದು ಅಲ್ಲಿಂದಲೇ ಹಾಕೊಂಡು ಹೋಗ್ಬಿಡ್ತಾನೆ. ಇದು ಒಂದು ತಂತ್ರಜ್ಞಾನ ಇದೆ ನಮ್ ಕಲಬುರ್ಗಿದಲ್ಲಿ, ನಾನು ಕೂಡ ಸತತ ಪ್ರಯತ್ನ ಮಾಡ್ತಾ ಇದೀವಿ. ರೈತರು ಕೂಡ ಮುಂದೆ ಬಂದ್ರೆ ಅಂತ ರಿಲಯನ್ಸ್ ಅವರಿಗೆ ಬೇರೆ ಬೇರೆ ವೆಂಕಟೇಶ್ವರ ಹೆಸರಿಸುವವರಿಗೆ ಫೋನ್ ಮಾಡಿಕೊಂಡು ತಾವು ಕೂಡ ಈ ಒಡಂಬಡಿಕೆಯನ್ನ ತಾವು ಕೂಡ ಮುಂದುವರಿಸಬಹುದು. ಅಂದ್ರೆ ಈಗ ಗೂಗಲ್ ಇದೆ, ಇಂಟರ್ನೆಟ್ ಇದೆ, ಯಾರು ಬೇಕಾದ್ರೂ ಅದನ್ನ ಟ್ರೈ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ಒಬ್ಬರೇ ಮಾಡಿದ್ರೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಬರಬಾರ್ದು. ಸುತ್ತಮುತ್ತ ಒಂದು 3-4 ಹಳ್ಳಿಗಳು ರೈತರು ಸೇರಿ ಆ ಕಂಪನಿಯವ್ರ ಜೊತೆಗೆ ಮಾತಾಡಿಕೊಂಡ್ರೆ ಅವರಿಗೂ ಕೂಡ ಬಂದು ತಗೊಂಡು ಹೋಗೋದಕ್ಕೆ ಒಂದೇ ಟೈಮ್ ತಗೊಳೋದಕ್ಕೂ ಅನುಕೂಲ ಆಗುತ್ತೆ. ಸರ್, ಇನ್ನೊಂದು ಹೇಳಿದ ತಾವು ಏನಂತಂದ್ರೆ ಈ ಬರ್ಡ್ ಇರುವಂತ ಗೋಡ್ ಇರುವಂತ ಆಕಳುಗಳನ್ನ ಸಾಕೋದ್ರಿಂದ ಹೆಂಗ ಆದಾಯ ಮಾಡ್ಕೊಳ್ಬಹುದು? ಯಾಕಂದ್ರೆ ಹೆಸರೇ ಬರ್ಡ್ ಅಂತಂದ್ಮೇಲೆ ಗೋಡ್ ಅಂದ್ಮೇಲೆ ಅದರಿಂದ ಏನ್ ಆದಾಯ ಬರ್ಲಿಕ್ಕೆ ಸಾಧ್ಯ ಆಗ್ತಂತ್ರಿ? ನಾನೇನ್ ಹೇಳ ಬಯಸ್ತೇನೆಂದ್ರೆ ಈ ಗೊಡ್ಡೆಮ್ಮೆ ಗೊಡ್ಡ ಹಾಕಳ ಬರಡು ಎಮ್ಮೆ ಬರಡು ಹಾಕಳಗಳು ಏನಿದಪ್ಪ ಅಂದ್ರೆ ಮಾರ್ಕೆಟ್ನಾಗ 5,000-6,000 ರೂಪಾಯಿ ಅಷ್ಟೇ ಮಾರ್ಕೆಟ್. ಅಂತ ಬರಡು ಎಮ್ಮೆಗಳನ್ನ ಆಕಳಗಳನ್ನ ನಾವೇನ್ ಮಾಡ್ಬೇಕಾಗತ್ತಂದ್ರೆ ದಿನಾ 1/2 kg ಮೊಳಕೆ ಹೊಡೆದಂತ ಉರುಳಿ ಕಾಳು, ಉರುಳಿ ಕಾಳನ್ನ ಏನ್ ಮಾಡ್ಬೇಕು ಬಟ್ಟೆಗೆ ಹಾಕಿ ನೆನೆಡ್ಬೇಕು. ನೆನೆಟ್ಟು ಅದನ್ನ ಎರಡು ದಿನಗಳ ಮೊಳಕೆ ಹೊಡಿತದ, ಆ ಮೊಳಕೆ ಹೊಡೆದನ್ನ ದಿನಾ 1/2 kg ಈ ಗೊಡ್ಡೆಮ್ಮೆ ಗೊಡ್ಡ ಆಕಳಿಗೆ ತಿನ್ನಿಸ್ಬೇಕು. ಮತ್ತೆ ಪಶುಸಂಗೋಪನೆ ಇಲಾಖೆದಾಗ ದನದ ಡಾಕ್ಟರ್ತಲ್ಲೇ ಉಚಿತವಾಗಿ ಔಷಧ ಈ ಬೆದಿಗೆ ಬರೋಂತ ಗುಳಿಗೆ ಹೋಗಿ ಬರ್ತಾವ, ಆ ಗುಳಿಗೆಗಳು ತಗೊಂಡ್ಬಂದು ಹಾಕ್ಬಿಟ್ರೆ ಆಯ್ತು 11 ದಿನ, ಅದ್ರಲ್ಲೊಂದು 15 ದಿನ, ಒಂದು 20-25 ದಿನದಾಗ ಅವು ಬೆದಿಗೆ ಬರ್ತಾವ. ಆ ಬೆದಿ ಬಂದ ಕೃತಕ ಗರ್ಭಧಾರಣೆ ಮಾಡ್ತೀರಿ, ಕೋಣ ಅಥವಾ ಓರಿಗಳನ್ನ ಅದ್ರ ಮೇಲೆ ಅರಿಸಿ ಗಬ್ಬ ಆಯ್ತಪ್ಪ ಅಂತಂದ್ರೆ ಗರ್ಭಿಣಿ ದಾಖಲ ಅಥವಾ ಹಾಲಿನ ದಾಖಲೆಗೆ 50 ರೂಪಾಯಿ, ಒಡ್ಡೆಮ್ಮೆ ಗೊಡ್ಡ ಹಾಕಲಕ್ಕ 5,000 ರೂಪಾಯಿ, ಗರ್ಭಿಣಿ ಹಾಕಲ ಅಥವಾ ಹಾಲೆಣ್ಣ ತಾಕಲಕ್ಕ 50,000 ರೂಪಾಯಿ. ಒಂದು ಪನ್ನೆ ಎಷ್ಟು ಡಿಫ್ರೆನ್ಸ್ ಮಾಡ್ತದೆ ನೋಡ್ರಿ. ಹೌದು ರೈತ ಬಂದ್ರೆ ನಾನು ಹೇಳದೇನಪ್ಪ ಅಂತಂದ್ರೆ, ಗೊಡ್ಡೆಮ್ಮೆ ಗೊಡ್ಡ ಹಾಕಲನ್ನ ಎಲ್ಲಿ ಮಾರಾಟ ಮಾಡಕ್ ಹೋಗ್ಬಿಡ್ರಿ, ಇನ್ನೊಬ್ಬ ರೈತರಿಗೆ ಮೋಸ ಮಾಡಿ ಮಾರಾಟ ಮಾಡಕ್ ಹೋಗ್ಬಿಡ್ರಿ. ಸ್ವಂತ ತಮ್ಮನೇನೆ ಮನೆಯಲ್ಲೇನೆ ಔಷಧ ಇದೆ, ಮೊಳಕೆ ಹೊಡೆದ ಉರುಳಿ ಕಾಳನ್ನ ದಿನ ಪೌಳಕಿ ತಿನ್ನಿಸೋದು. ಮಂಜುನಾಥ್, ಇನ್ನೊಂದ್ ಏನಂತಂದ್ರೆ, ಈ ಗೊಡ್ಡ ಹಾಕಲಿ ಎಮ್ಮಿ ಇರ್ಲಿ ಅವುಗಳ ಸಗಣಿ ಆಮೇಲೆ ಗೆಂಜಲೇನ್ ಸಿಗ್ತದೆ ಅದನ್ನ ಸಹಿತ ನಾವು ಬೇರೆ ಬೇರೆ ಪದಾರ್ಥಗಳನ್ನ ಉಪಯೋಗ ಮಾಡ್ಕೊಂಡು ಅಲ್ಲೂ ಸಹಿತ ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ. ಹೌದು, ಸಾಕಷ್ಟು ಸರ್ ಅವಕಾಶಗಳಿದಾವೆ, ಅದನ್ನ ಬಳಕೆ ಮಾಡ್ಕೋಬೇಕು. ರೈತ ಅಂದ್ರೆ ಇಲ್ಲಿವರೆಗೆ ಡಾಕ್ಟರ್ ಮಂಜುನಾಥ್ ಪಟ್ಲ ಅವರು ಈ ರೈತರ ಆದಾಯ ದ್ವಿಗುಣ ಮಾಡಿಕೊಳ್ಳುವಲ್ಲಿ ಪಶುಸಂಗೋಪನೆ ಆಧುನಿಕ ತಂತ್ರಜ್ಞಾನಗಳು ಏನದವ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ತಿಳಿಸ್ಕೊಟ್ರ. ಇನ್ನು ನಿಮ್ಗೆ ಸಂಶಯಗಳದವ ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ನ ತಗೋತೀನಿ ಸರ್. ತಮ್ಮ ನಂಬರ್ ಹೇಳ್ತೀರಿ? 9449 2363 6868 6868. ಅರೇ ಅಂದ್ರೆ ಮಂಜುನಾಥ್ ಪಟ್ಲ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9449 2368 6868. ಈ ನಂಬರ್ ಗೆ ನೀವು ಫೋನ್ ಮಾಡಿ ಅವ್ರ ಜೊತೆಗೆ ಚರ್ಚೆ ಮಾಡುವುದು. ಇದುವರೆಗೆ ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ಮಂಜುನಾಥ್ ಪಾಟ್ಲ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಬಗ್ಗೆ ಕುರಿತಾಗಿ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಮಾಶಾಳದ ಮಲ್ಲಪ್ಪ ದಾಯಿಗುಡಿ ಹಾಗೂ ಸಂಗಡಿಗರಿಂದ ಮೈಲಾರ್ ಲಿಂಗನ ಪದಗಳು. ಹಾಕಿ ಇದೇ ಕಲಾವಿದರಿಂದ ಇನ್ನೊಂದು ಹಾಡು. ಸೇವಾ ಶಂಭೋ ಕಾಸುಗುರುವೆ ಕೈಲಾಸ ಗಡಿಯೋ ಬಸವ ತೀರ್ಥಂತ ದಾರಿ ನಾನು ಚಾಕ್ ಕೊಡ್ತೇನೆ ಅಂತ ಹೇಳಿ ಪಾರ್ವತೋ ಮೈದಾನ. ಇದುವರೆಗೆ ಅಫ್ಜಲ್ಪುರ್ ತಾಲೂಕು ಮಾಶಾಳದ ಮಲ್ಲಪ್ಪ ದಾಯಿಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರ್ಲಿಂಗನ ಪದಗಳನ್ನು ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ನಮ್ಮ ಭಾಗದ ಕಲಬುರಗಿ, ಬೀದರ್,